ಮೋಡಕವಿದ ವಾತಾವರಣ, ಸಂಜೆ ಅಥವಾ ರಾತ್ರಿ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಣ್ಣ ಕೈಗಾರಿಕೆ ದೇಶದ ಆರ್ಥಿಕತೆಯ ಬೆನ್ನೆಲುಬು, ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಮೀನುಗಾರಿಕಾ ಅಭಿವೃದ್ಧಿಗಾಗಿ ವಿವಿಧ ಯೋಜನೆ ಜಾರಿ, ಪರಶೋತ್ತಮ್ ರೂಪಾಲ. ವಿದ್ಯಾರ್ಥಿಗಳ ಸಮಗ್ರ ಬೆಳವಣಿಗೆಗೆ ರಾಷ್ಟೀಯ ಶಿಕ್ಷಣ ನೀತಿ ಸಹಕಾರಿ, ಪ್ರಹ್ಲಾದ್ ಜೋಶಿ. ಅಡಿಕೆ ಬೆಳೆಗಾರರಿಗೆ ಸಹಾಯಧನ ವಿಸ್ತರಣೆಗೆ ಅಗತ್ಯ ಕ್ರಮ, ಮುಖ್ಯಮಂತ್ರಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಮಾತಿನಿಂದಲೇ ಸಂಪತ್ತು, ಮಿತ್ರರು, ಬಂಧುಗಳು, ಶತ್ರುಗಳು ಹಾಗೂ ಬಂಧನ, ಕೊನೆಗೆ ಮರಣವೂ ಕೂಡ ನಾಲಗೆಯ ತುದಿಯಲ್ಲಿ ನೆಲೆಸಿರುತ್ತದೆ ಎಂದಿದೆ ಸುಭಾಷಿತ. ಮಾತಿನಿಂದಲೇ ಅನುಕೂಲ, ಮಾತಿನಿಂದಲೇ ಪ್ರತಿಕೂಲ. ಸರಿಯಾಗಿ 6:51 ಸಮಯವಾಗಿದೆ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ, ಎಫ್ಎಂ ಕಂಪನಾಂಕ 101.8 ಮೆಗಾಹರ್ಟ್ಸ್. ಸಮಯ 6:51:25. ಈಗ ನಮ್ಮ ನಿಲಯದಿಂದ ಮೂಡಿಬರಲಿದೆ ಕಿಸಾನ್ ವಾಣಿ. ಕೆಳಗರೆ ಇಂದಿನ ಕಿಸಾನ್ ವಾಣಿಯಲ್ಲಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ವಾಲ್ಮಿ ಒಲುಮೆ ನೆಲಜಲ ಗೆಲುಮೆ ಸಂರಕ್ಷಣೆ ಕುರಿತು ವಾಲ್ಮಿ ಪಾಠಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ನೆಲಜಲ ನಿರ್ವಹಣಾ ಸಂಸ್ಥೆ ಧಾರವಾಡ. ಇಂದಿನ ಈ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿ ಪದ್ಧತಿ ಕುರಿತು ವಾಲ್ಮಿ ಸಂಸ್ಥೆಯ ಸಮಾಲೋಚಕರು ಹಾಗೂ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ನಿವೃತ್ತ ಕುಲಪತಿಗಳಾಗಿರುವ ಡಾಕ್ಟರ್ ವಿಐ ಬೆನಗಿ ಅವರೊಂದಿಗೆ ಸಂದರ್ಶನವನ್ನು ಕೇಳುವಿರಿ. ಕೇಳಿ ಕಿಸಾನ್ ವಾಣಿ. ಆಕಾಶವಾಣಿ ವಿಜಯಪುರ. ರೈತ ಬಾಂಧವರ ಕಾರ್ಯಕ್ರಮ. ಐಎಎಸ್ ಅಧಿಕಾರಿ ಚಿರಂಜೀವಿ ಸಿಂಗ್. ಗುರುನಾನಕ್ ಅವರು ಹೇಳಿದ್ರು, ಸೋ ಕ್ಯೋ ಮಂದ ಆಖಿಯೇ ಜಿತ್ ಚಮ್ಮೆ ರಾಜಾನ್. ರಾಜರಿಗೆ ಜನ್ಮ ಕೊಡೋ ಅವರಿಗೆ ನಾವು ಯಾಕೆ ಹೇ ದೃಷ್ಟಿಯಿಂದ ಪರಿಗಣಿಸುತ್ತೇವೆ? ಹೆಣ್ಣು ಭ್ರೂಣ ಹತ್ಯೆ ಮಹಾಪಾಪ. ಈ ಪಾಪವನ್ನ ನಿಷೇಧಿಸಿ, ಖಂಡಿಸಿ, ಭ್ರೂಣ ಹತ್ಯೆ ನಿಲ್ಲಿಸಿ, ಸಮಾಜವನ್ನು ಉಳಿಸಿ. ಭ್ರೂಣಲಿಂಗ ಪತ್ತೆ ಮಾಡುವುದು, ಪತ್ತೆಗೆ ಕೇಳುವುದು ಕಾನೂನು ಬಾಹಿರ. ಹೆಣ್ಣು ಭ್ರೂಣ ಹತ್ಯೆ ಶಿಕ್ಷಾರ್ಹ ಅಪರಾಧ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

ಈ ಕಾರ್ಯಕ್ರಮದ ಪ್ರಾಯೋಜಕರು ಜಲ ಮತ್ತು ನೆಲ ನಿರ್ವಹಣಾ ಸಂಸ್ಥೆ, ವಾಟರ್ ಅಂಡ್ ಲ್ಯಾಂಡ್ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟ್ ವಾಲ್ಮಿ, ಬೆಳಗಾವಿ ರಸ್ತೆ, ಧಾರವಾಡ. ಮೊಬೈಲ್ 9448386889. ನೆಲ ಜಲ ಸಂಕಷ್ಟಗಳಿಗೆ ಸೂಕ್ತ ಪರಿಹಾರಗಳನ್ನು ಕಂಡುಕೊಳ್ಳುವಲ್ಲಿ ನಿರತವಾಗಿ ಅನೇಕ ಪ್ರಯೋಗಗಳ ಮೂಲಕ ಯಶಸ್ಸು ಕಂಡಿರುವ ವಾಲ್ಮಿ ಸಂಸ್ಥೆ ಫಲಿತಾಂಶಗಳನ್ನು ರೈತರ ಹೊಲಗಳಿಗೆ ನೇರವಾಗಿ ವರ್ಗಾವಣೆ ಮಾಡುವ ಮೂಲಕ ನಾಡಿನ ಅಮೂಲ್ಯ ನೈಸರ್ಗಿಕ ಸಂಪತ್ತುಗಳಾದ ಮಣ್ಣು ಮತ್ತು ನೀರಿನ ಸಂರಕ್ಷಕ, ಸುಧಾರಕ ಹಾಗೂ ಮಾರ್ಗದರ್ಶಕನಾಗಿ ಕಾರ್ಯನಿರ್ವಹಿಸುತ್ತಿದೆ. ರೈತರಾದ ನಾವು ಈ ತತ್ವಗಳನ್ನು ಕೃಷಿಯಲ್ಲಿ ಅಳವಡಿಸಿಕೊಂಡು ವಾಲ್ಮಿ ಸಂಸ್ಥೆಯ ಧ್ಯೇಯೋದ್ದೇಶಗಳಿಗೆ ಒತ್ತಾಸೆಯಾಗಿ ನಿಲ್ಲುವುದಷ್ಟೇ ಅಲ್ಲದೆ ಮುಂದೆ ಒದಗಬಹುದಾದ ನೆಲಜಲ ಸಂಕಷ್ಟಗಳನ್ನು ಎದುರಿಸಲು ಸನ್ನದ್ಧರಾಗೋಣ. ಇಂದಿನ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿ ಪದ್ಧತಿ ಕುರಿತು ವಾಲ್ಮಿ ಸಂಸ್ಥೆಯ ಸಮಾಲೋಚಕರು ಹಾಗೂ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ನಿವೃತ್ತ ಕುಲಪತಿಗಳಾಗಿರುವ ಡಾ ಪಿಐ ಬೆನಗಿ ಅವರೊಂದಿಗೆ ಸಂದರ್ಶನ. ಆತ್ಮೀಯ ರೈತ ಬಂಧುಗಳಿಗೆಲ್ಲ ನಮಸ್ಕಾರಗಳು ಮತ್ತು ಇವತ್ತಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಆತ್ಮೀಯರೇ, ಇವತ್ತಿನ ಕಾರ್ಯಕ್ರಮದೊಳಗೆ ನಾವು ನೀರಾವರಿ ಅಚ್ಚುಕಟ್ಟು ಪ್ರದೇಶದೊಳಗೆ ಸಮಗ್ರ ಕೃಷಿ ಪದ್ಧತಿ ಬಗ್ಗೆ ವಿಚಾರ ಮಾಡೋಣ. ಈ ವಿಷಯವನ್ನು ನಮಗೆ ತಿಳಿಸಿಕೊಡೋದಕ್ಕೆ ಇವತ್ತು ನಮ್ಮ ಜೊತೆಗೆ ವಾಲ್ಮಿ ಒಳಗ ಸಮಾಲೋಚಕರಾಗಿರುವಂತಹ ಮತ್ತೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ನಿವೃತ್ತ ಕುಲಪತಿಗಳು ಆಗಿರುವಂತಹ ಡಾಕ್ಟರ್ ವಿಐ ಬೆಣಿಗೆಯವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಬೆಣಿಗೆಯವರೇ, ನಮಸ್ಕಾರ ಮತ್ತು ಸ್ವಾಗತ. ನಮಸ್ಕಾರ. ಇತ್ತೀಚಿನ ಕೃಷಿ ಒಳಗೆ ಬರುವಂತಹ ಒಂದು ಸವಾಲುಗಳನ್ನು ಸಮರ್ಥವಾಗಿ ಎದುರಿಸುವುದಕ್ಕೆ ಸಮಗ್ರ ಕೃಷಿ ಪದ್ಧತಿ ಅಳವಡಿಸುವುದಕ್ಕೆ ತಜ್ಞರು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಸಮಗ್ರ ಕೃಷಿ ಪದ್ಧತಿ ಅಂತಂದ್ರೆ ಏನು ಅನ್ನೋದನ್ನ ತಿಳಿದಕ್ಕಿಂತ ಮೊದಲು ಕೃಷಿ ಒಳಗೆ ಬರುವಂತಹ ಪ್ರಮುಖ ಸವಾಲುಗಳು ಯಾವುವು ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ತಾವೇನ್ ಹೇಳ್ತೀರಿ? ಈಗ ಏನಾಗೈತೆ ಅಂದ್ರೆ ನಮ್ಮ ಒಂದು ಒಕ್ಕಲತನದಲ್ಲಿ ನಮ್ಮ ಭೂಮಿಯೊಳಗಿಂದು ಕೃಷಿ ಉತ್ಪಾದನೆ ಮಾಡತಕ್ಕಂತಹ ಶಕ್ತಿನ ಬಹಳಷ್ಟು ಕಡಿಮೆ ಆಗಿತ್ತು. ಈಗ ನೋಡ್ರಿ, ಒಂದೇ ಒಂದು ಉದಾಹರಣೆ ಅಂದ್ರೆ 1970 ಒಳಗ 1 ಕಿಲೋ ಗೊಬ್ಬರ ಉಪಯೋಗ ಮಾಡಿದ್ರೆ 13 ಕಿಲೋ ಆಹಾರ ಧಾನ್ಯ ಉತ್ಪತ್ತಿ ಆಕಿತ್ರಿ. ಆದ್ರೆ ಈಗ ಸುಮಾರು 40 ವರ್ಷ ಆದ್ಮೇಲೆ ಅಂದ್ರೆ ಈಗ ಒಂದು ಸುಮಾರು 12 ವರ್ಷ ಹಿಂದ್ರಿ, ಈಗ 40 ವರ್ಷಗಳ ನಂತರ 1 ಕಿಲೋ ಗೊಬ್ಬರ ಬಳಸಿದ್ರೆ ಕೇವಲ 4 ಕಿಲೋದಷ್ಟು ನಮ್ಗೆ ಆಹಾರ ಧಾನ್ಯ ಉತ್ಪಾದನೆ ಆಕತ್ರಿ. ಇದರಿಂದ ಏನಾಗತಿ ಗೊತ್ತಾಗತ್ತೆ ಅಂದ್ರೆ ನಮ್ಮ ಭೂಮಿಯೊಳಗಿನ ಉತ್ಪಾದನೆ ಮಾಡತಕ್ಕಂತ ಶಕ್ತಿ ಬಹಳಷ್ಟು ಕಡಿಮೆ ಆಗಿತ್ತು. ಮತ್ತೇನಾಗಿತ್ತು ಅಂದ್ರೆ ಸಾಗುವಳಿ ಮಾಡತಕ್ಕಂತ ಜಮೀನು ವರ್ಷದಿಂದ ವರ್ಷಕ್ಕೆ ಬಹಳಷ್ಟು ಕಡಿಮೆ ಆಕೋತ ಏನಪ್ಪಾ ಬಂದೈತ್ರಿ. ಇದಕ್ಕೆಲ್ಲ ಕಾರಣ ಅಂದ್ರೆ ಈಗ ಕೈಗಾರಿಕರಣ ಮತ್ತು ರಸ್ತೆ ಆತು, ಮಣಿ ಆತು ಇತ್ಯಾದಿ ಹಾಗೆ ನಾವು ಸಾಗುವಳಿ ಮಾಡತಕ್ಕಂತ ಜಮೀನನ್ನ ಇವತ್ತು ಬಹಳಷ್ಟು ಕಡಿಮೆ ಆಗತದ್ರಿ. ಈಗ ಈ ರೀತಿ ತುಂಡು ತುಂಡಾದ ಒಂದು ಜಮೀನುಗಳ ಸಂಖ್ಯೆ ಹೆಚ್ಚಾಗಲಾಗ್ತದ್ರಿ. ಈಗ ಚಿಕ್ಕ ಮತ್ತು ಅತಿ ಚಿಕ್ಕ ರೈತರ ಸಂಖ್ಯೆನೂ ಜಾಸ್ತಿ ಆಗತ್ತಾರೆ. ಈಗ ನಮ್ಮ ಕರ್ನಾಟಕದಾಗ ನೋಡ್ರಿ, 100ಕ್ಕಿಂತ ಹೆಚ್ಚು ಚಿಕ್ಕ ಮತ್ತು ಅತಿ ಚಿಕ್ಕ ರೈತರದಾರು. ಇನ್ನೊಂದೇನಪ್ಪ ಅಂದ್ರೆ ನಮ್ಮಲ್ಲಿ ಈ ಒಂದು ಅಂತರ್ಜಲ ಬಹಳಷ್ಟು ಏನಪ್ಪ ಅಂದ್ರೆ ಖುಷಿ ಆಗದ್ರಿ. ತಮಗೂ ಎಲ್ಲ ಗೊತ್ತಿರಬಹುದು, ಈ ಕೋಲಾರ ಬಿಜಾಪುರ ಅಂತ ಜಿಲ್ಲೆ ಒಳಗೆ ಕೊಳೆಯುವ ಬಾವಿ 1200 ಫೂಟ್ ಹೊಡೆದ್ರು ಸದ ಅದು ನೀರು ಏನಪ್ಪ ಅಂದ್ರೆ ಸಿಗುದು 1/2 ಇಂಚ್ 1 ಇಂಚ್ ನೀರು ಸಿಗದ್ರಿ. ಹಿಂಗಾಗಿ ಏನಪ್ಪ ಅಂತರ್ಜಲನು ಮಟ್ಟ ಬಹಳಷ್ಟು ಕುಸಿದಾಗತದ್ರಿ. ಮತ್ತೇನಪ್ಪ ಅಂದ್ರೆ ಕೃಷಿ ಸಾಮಗ್ರಿಗಳ ಬೆಲೆ ಏನಪ್ಪ ಅಂದ್ರೆ ಜಾಸ್ತಿ ಆಗ್ತದೆ ನೋಡ್ರಿ. ಡಿಎಪಿ ರೇಟ್ ಅವಾಗಿನ ಹೋದ ವರ್ಷಕ್ಕಿಂತ ಈ ವರ್ಷ ಇಲ್ಲ, ಬಹಳಷ್ಟು ಹೆಚ್ಚಾಗತ್ತರಿ. ಇದರಿಂದ ಏನಾಗತಿ ಉತ್ಪಾದನೆ ಮಾಡತಕ್ಕಂತ ವೆಚ್ಚ ಜಾಸ್ತಿ ಆಗಿತ್ರಿ. ಆಮೇಲೆ ಈಗ ಮತ್ತೇನಪ್ಪ ಅಂದ್ರೆ ನಮ್ಮ ಒಂದು ಒಕ್ಕಲತನದಲ್ಲಿ ಆದಾಯ ಬಹಳಷ್ಟು ಕಡಿಮೆ ಆಗಿಂದ ಇದು ರೈತರು ಬಹಳಷ್ಟು ಸಂಕಷ್ಟಾಗದ್ರಿ. ಅದೇ ರೀತಿ ನಾವು ಈ ವಾತಾವರಣ ಬಗ್ಗೆ ನಾವು ಹೇಳಬೇಕಾದ್ರೆ ವಾತಾವರಣದ ಮಾಲಿನ್ಯತೆ, ನಾವು ಕುಡಿತಕ್ಕಂತ ನೀರಿನ ಮಾಲಿನ್ಯತೆನೂ ಬಹಳಷ್ಟು ಆಗಿದ್ರಿ. ಮತ್ತೆ ಇದು ಏನಪ್ಪಾ ಅಂದ್ರೆ ನಮ್ಮ ಒಂದು ಜನಸಾಮಾನ್ಯರ ಮೇಲೆ ಏನಾಗತ್ತೆ ಅಂದ್ರೆ ಇದು ಅಪೌಷ್ಟಿಕತೆಯ ಒಂದು ಹೆಚ್ಚಾಗತ್ತಿದ್ರೆ ಅಂದ್ರೆ ನ್ಯೂಟ್ರಿಷನಲ್ ಸೆಕ್ಯೂರಿಟಿ ಇದು ಬಾಧೆ ಆಗತ್ರಿ. ಹಿಂಗಾಗಿ ಈ ಒಂದು ಒಕ್ಕಲತನ ಮೇಲೆ ಅವಲಂಬನೆ ಮಾಡತಕ್ಕಂತ ಒಂದು ರೈತರ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಕಡಿಮೆ ಆಗುತ್ತೆ. ಇವೆಲ್ಲ ನಮ್ಮ ಒಂದು ಇದೆಲ್ಲ ನಮ್ಮ ಮತ್ತೆ ಇದರ ಒಂದು ಜೊತೆಗೆ ಏನಾಗೈತೆ ಅಂದ್ರೆ ನಮ್ಮ ಒಂದು ಗ್ರಾಮೀಣ ಒಂದು ಜನಸಂಖ್ಯೆ ಬಹಳಷ್ಟು ಮಂದಿ ಏನಪ್ಪ ಹಳ್ಳಿಗಳು ಏನಪ್ಪಾ ಬಿಟ್ಟು ಬಿಟ್ಟು ಶಾರು ಊರು ಸಂತವ್ರ ಸಂಖ್ಯೆ ಹೆಚ್ಚಾಗತ್ತರಿ. ಡಾಕ್ಟ್ರೇ, ಸಾಕಷ್ಟು ಸಮಸ್ಯೆಗಳದಾವ, ಮತ್ತೆ ಏನ್ ಪರಿಹಾರ ಏನಂತ ಇವಕ್ಕೆಲ್ಲ? ಇದಕ್ಕೆಲ್ಲ ನೋಡ್ರಿ ಪರಿಹಾರ ಅಂದ್ರೆ ನೋಡ್ರಿ ನಾವು ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಕೆ ಮಾಡೋದು. ಹಂಗಂತಂದ್ರೆ ಏನ ಸಮಗ್ರ ಕೃಷಿ ಪದ್ಧತಿ ಅಂದ್ರೆ ಏನಪ್ಪಾ ಅಂದ್ರೆ ಈಗ ಕೃಷಿಯನ್ನ ಹೆಂಗ್ ಮಾಡಬೇಕು ಅಂದ್ರೆ ವಾತಾವರಣಕ್ಕೆ ನಾವು ಪೂರಕವಾಗಿ ಮಾಡಬೇಕು ಮತ್ತೆ ಲಾಭದಾಯಕ ಮಾಡಬೇಕು, ಜೊತೆ ಜೊತೆಗೆ ಇದು ಒಂದು ಸಮಾಜಕ್ಕೂ ಸದ ಪೂರಕವಾಗಬೇಕು ಏನ್ರಿ. ಇದಕ್ಕೆ ನಾವು ಸಮಗ್ರ ಕೃಷಿ ಪದ್ಧತಿಯನ್ನ ಇದು ಜನರಲ್ ಅರ್ಥ ರೀ. ಅಂದ್ರೆ ಎಲ್ಲಾ ಪದ್ಧತಿಗಳನ್ನ ನಮ್ಮ ರೈತರು ಹೊಲದೊಳಗೆ ಅಳವಡಿಸಿಕೊಳ್ಬೇಕು ಅಂತೀರಿ? ಹೌದ್ರಿ ಹೌದ್ರಿ. ಹಂಗಾದ್ರೆ ಅವು ಯಾವ ಪದ್ಧತಿಗಳದಾವ? ಈಗ ನೋಡ್ರಿ, ಈಗ ನಮ್ಮ ಸಮಗ್ರ ಕೃಷಿ ಪದ್ಧತಿ ಒಳಗ ತೋಟಗಾರಿಕೆ, ಆಮೇಲೆ ಜಾನುವಾರುಗಳನ್ನು ಸಾಕೋದು, ಆಮೇಲೆ ಮೀನುಗಾರಿಕೆ ಮಾಡೋದು, ಕೃಷಿ ಅರಣ್ಯ ಅಂದ್ರೆ ಏನಪ್ಪ ಅಂದ್ರೆ ಫಾರ್ಮ್ ಫಾರೆಸ್ಟ್ ಅಂತ ಹೇಳ್ತೀವಿ, ಅದರ ಜೊತೆ ಜೊತೆಗೆ ಕೋಳಿ ಸಾಗಾಣಿಕೆ ಮಾಡೋದು ಮತ್ತೆ ಇತರೆ ಕೃಷಿ ಸಂಬಂಧಿಸಿದ ಕಸಬಗಳನ್ನ ಒಕ್ಕಲುತನದ ಒಂದು ಜೊತೆಗೆ ನಾವು ಅಳವಡಿಕೆ ಮಾಡೋದಕ್ಕ ಇದರಿಂದ ಏನಪ್ಪ ಒಕ್ಕಲುತನದಲ್ಲಿ ಏನಪ್ಪ ಲಾಭ ಆಗತ್ತೆ. ಇದರಿಂದ ಅಂದ್ರೆ ಸಂಬಂಧಿಸಿದಂತಹ ಕಸಬುಗಳು ಅಂತಂದ್ರೆ ಅವನ್ನೊಂದು ಸ್ವಲ್ಪ ಹೇಳ್ತೀರಿ? ಈಗ ಸಂಬಂಧಿಸಿದ ಕಸಬುಗಳಂದ್ರೆ ನೋಡ್ರಿ, ಈಗ ನಮ್ಮ ಒಕ್ಕಲುತನದ ಜೊತೆ ಜೊತೆಗೆ ಜೇನು ಸಾಕಾಣಿಕೆ ಮಾಡೋದು. ಜೇನು ಸಾಕಾಣಿಕೆಯಿಂದ ನಮ್ಮ ಸಂಶೋಧನೆ ಏನಾಗಿ ಗೊತ್ತಾಗಿತ್ತು ಅಂದ್ರೆ 100% ಇಳುವರಿಯಲ್ಲಿ ಹೆಚ್ಚಾಗತ್ತೆ ಅಂತ, ನಮ್ಮ ಒಕ್ಕಲುತನದಲ್ಲಿ ಹೆಚ್ಚಾಗತ್ತೆ ಅಂತ ಸಂಶೋಧನೆ ಹೇಳ್ತೈತಿ. ಅದರಿಂದ ಜೇನು ಸಾಕಾಣಿಕೆ ಮಾಡೋದು, ಆಮೇಲೆ ಅಣಬೆ ಬೇಸಾಯ ಮಾಡಬಹುದು, ಕುರಿ ಮತ್ತು ಆಡು ಸಾಕಾಣಿಕೆ ಮಾಡಬಹುದು, ಮೀನು ಸಾಕಾಣಿಕೆ ಮಾಡಬಹುದು, ಹೈನುಗಾರಿಕೆ ಮಾಡಬಹುದು, ಗೋಬರ್ ಗ್ಯಾಸ್ ಪ್ಲಾಂಟ್ ಮಾಡಬಹುದು, ಕೃಷಿ ಅರಣ್ಯ, ಕೋಳಿ ಸಾಕಾಣಿಕೆ, ಇಂಥವೆಲ್ಲ ನಮ್ಮ ಒಕ್ಕಲುತನ ಜೊತೆ ಜೊತೆಯಾಗಿ ಮಾಡೋದಕ್ಕ ಇವೆಲ್ಲ ಏನಪ್ಪಾ ಅಂದ್ರೆ ಕೃಷಿ ಸಂಬಂಧಿಸಿದ ಏನಪ್ಪಾ ಉಪಕಸಬಗಳು ನೋಡ್ರಿ. ಇವೆಲ್ಲ ಅಡ್ಡಿಲ್ಲ ಡಾಕ್ಟರ್, ತಾವು ಹೇಳಿದ್ರೆ ಸಮಗ್ರ ಕೃಷಿ ಪದ್ಧತಿ ಅಂತಂದ್ರೆ ಏನು ಅಂತ ಹೇಳಿ, ಮತ್ತೆ ಯಾವ ರೀತಿ ನಮ್ಮ ರೈತರಿಗೆ ಈ ಒಂದು ಪದ್ಧತಿಗಳನ್ನ ಅಳವಡಿಸಿಕೊಳ್ಳೋದ್ರಿಂದ ಲಾಭ ಆಗ್ತದೆ ಅಂತ? ಇದರಿಂದ ಏನಾಗುತ್ತೆ ಅಂದ್ರೆ ಉತ್ಪಾದಕತೆಯ ಒಂದು ಜಾಸ್ತಿ ಆಗತ್ತೆ, ಅಂದ್ರೆ ಪ್ರೊಡಕ್ಟಿವಿಟಿ ಅಂತ ಹೇಳ್ತಿಲ್ಲ, ಉತ್ಪಾದಕತೆ ಹೆಚ್ಚಾಗತಿ. ಮತ್ತೆ ಏನಪ್ಪಾ ಒಕ್ಕಲತನದಿಂದ ಲಾಭ ಏನಪ್ಪಾ ಅಂದ್ರೆ ಹೆಚ್ಚಿಗೆ ಆಗತ್ರಿ. ಮುಂದೆ ಒಕ್ಕಲತನವನ್ನು ನಿರಂತರವಾಗಿ ಕೊಂಡೊಯ್ದು, ಈಗ ಒಂದು ವರ್ಷ ಎರಡು ವರ್ಷ ಬೆಳೆ ಚೆನ್ನಾಗಿ ಬರಬಹುದು, ವರ್ಷಾನುಗಟ್ಟಲೆ ನಮ್ಮ ಮಕ್ಕಳು ಮೊಮ್ಮಕ್ಕಳುಗಳ ಸಂಘಟನೆ ಇದರ ಉತ್ಪಾದಕತೆ ಹೆಚ್ಚಿಗೆ ಮಾಡ್ಕೊಂಡು ನಿರಂತರವಾಗಿ ಒಕ್ಕಲತನ ಏನಪ್ಪಾ ಅಂದ್ರೆ ಕೊಂಡೊಯ್ದು, ಆಮೇಲೆ ಪರಿಸರವನ್ನು ಸ್ವಚ್ಛತೆ ಮಾಡೋದು, ಆಮೇಲೆ ಸಮತೋಲವಾದ ಆಹಾರವನ್ನು ಏನಪ್ಪಾ ಪಡೆಯುವುದು, ಕೃಷಿ ತ್ಯಾಜ್ಯಗಳ ಮರುಬಳಕೆ ಮಾಡೋದು, ವರ್ಷವಿಡೀ ಕೃಷಿಯಿಂದ ಲಾಭ ಏನಪ್ಪಾ ಅಂದ್ರೆ ಪಡೆಯೋದು, ಮತ್ತೆ ಹೊಸ ಹೊಸ ತಾಂತ್ರಿಕತೆಗಳು ಪರಿಚಯ ಆಗತ್ತೆ ಇದರಿಂದ. ಮತ್ತೆ ಇಂಧನದ ಒಂದು ಸಮಸ್ಯೆಯನ್ನು ಸದಸ್ಯ ನಾವು ನೀಗಿಸಬಹುದು, ಇಂಧನ ಮತ್ತು ಮೇವಿನ ಸಮಸ್ಯೆಯನ್ನು ಸದ ಬಗೆಹರಿಸಬಹುದು, ಮತ್ತೆ ಉದ್ಯೋಗದ ಒಂದು ಅವಕಾಶಗಳು ಏನಪ್ಪಾ ಅಂದ್ರೆ ಜಾಸ್ತಿ ಆಕವ್ರಿ ಇದರಿಂದ. ಆಮೇಲೆ ನಮ್ಮ ಒಂದು ಒಕ್ಕಲುತನದಲ್ಲಿ ಕೃಷಿ ಸಾಮಗ್ರಿಗಳನ್ನು ಬಳಸಿ ಉತ್ಪಾದಕತೆಯನ್ನು ಹೆಚ್ಚಿಗೆ ಮಾಡಿಸೋದು, ಆಮೇಲೆ ಕೃಷಿಗೆ ಅವಲಂಬನಿಕವಾದ ಒಂದು ಕೃಷಿ ಕೈಗಾರಿಕೆಗೆ ಅವಕಾಶ ಕೊಟ್ಟಂಗೆ ಆಕತಿ. ಹೀಗಾಗಿ ರೈತನ ಒಂದು ಜೀವನ ಮಟ್ಟ ಒಂದು ಚೆನ್ನಾಗಾಕೈತಿ ನೋಡಿ ಇದರಿಂದ. ಡಾಕ್ಟರ್, ತಾವು ಹೇಳಿದ್ರಿ ರೈತರೊಳಗೆ ಸಿಗುವಂತಹ ಅನೇಕ ತ್ಯಾಜ್ಯಗಳನ್ನ ಬಳಕೆ ಮಾಡಬೇಕು ಅಂತೇಳಿ, ಹೆಂಗ ಯಾವ ರೀತಿ ಅದನ್ನ ಬಳಸಬಹುದು ತ್ಯಾಜ್ಯಗಳನ್ನ ಅನ್ನೋದ್ರ ಬಗ್ಗೆ ಹೇಳ್ತೀರಿ? ಈಗ ನೋಡ್ರಿ, ನಮ್ಮ ಬಹಳಷ್ಟು ಮಂದಿ ರೈತರು ನಮ್ಮ ಒಕ್ಕಲುತನದಲ್ಲಿ ಸಿಗತಕ್ಕಂತ ತ್ಯಾಜ್ಯಗಳನ್ನ ಸುಟ್ಟು ಹಾಕ್ತಾರ್ರಿ. ಇದರಿಂದ ಏನಾಕತಿ, ಹವಾಮಾನನು ಏನಪ್ಪ ಕೆಟ್ಟ ಹೋಗತ್ರಿ, ಕಲುಷಿತ ಆಗತ್ರಿ, ಅಷ್ಟ ಅಲ್ಲಾರ್ದ ನಮ್ಮ ಭೂಮಿ ತಾಯಿ ಆರೋಗ್ಯನೂ ಇವತ್ತು ಏನಪ್ಪಾ ಅಂದ್ರೆ ಹಾಳಾಗತ್ರಿ. ಯಾಕಂದ್ರೆ ನಾವು ಹೇಳ್ತೀವಿ ಅಂದ್ರೆ ಕಾರ್ಬನ್ ಮತ್ತು ನೈಟ್ರೋಜನ್ ರೇಷಿಯೋ ಅಂತ ಹೇಳ್ತೀವಿ, ಅಂದ್ರೆ ಇಂಗಾಲ ಮತ್ತು ಜಲಜನಕದ ಒಂದು ಅನುಪಾತ ಹಾಳಾಗತ್ರಿ. ಮತ್ತೆ ಭೂಮಿಯಲ್ಲಿ ಇದ್ದಂತ ಅಪಾರವಾದ ಒಂದು ಜೈವಿಕ ಸಂಖ್ಯೆಗಳು ಏನಪ್ಪಾ ಒಂದು ಸುಟ್ಟು ಹೋಗತ್ರಿ. ಹಿಂಗಾಗಿ ನಮ್ಮ ಭೂಮಿ ತಾಯಿ ಆರೋಗ್ಯ ಹಾಳಾಗತ್ರಿ. ಆಮೇಲೆ ಈ ಒಕ್ಕಲುತನದಲ್ಲಿ ಬರ್ತಕ್ಕಂಥ ತ್ಯಾಜ್ಯಗಳನ್ನ ಮರುಬಳಕೆ ಮಾಡಲು ನಾವು ಗೋಬರ್ ಅನಿಲ ಯಂತ್ರವನ್ನ ಸ್ಥಾಪನೆ ಮಾಡಬೇಕು. ಇದರಿಂದ ಉತ್ತಮವಾದ ಗೊಬ್ಬರನು ಸಿಗತದ್ರಿ, ಮತ್ತೆ ಒಳ್ಳೇದಾದ ಒಂದು ಗ್ಯಾಸ್ ಸಿಗತೈತಿ. ಅದ ಒಂದು ಗ್ಯಾಸ್ ನಾವು ಬಳಕೆಯನ್ನು ಮಾಡಿಸಿದ ಮನೆಯಾಗ ಅಡಿಗೆನೂ ಮಾಡಬಹುದು, ಅಥವಾ ಬಲ್ಬನು ಏನಪ್ಪಾ ಉರಿಸಬಹುದು, ಬೆಳಕನ್ನು ಸದ ಪಡಿಬಹುದು, ಮತ್ತೆ ಅರಣ್ಯ ಏನಪ್ಪಾ ನಾಶ ಆಗೋದನ್ನು ಸದ ಕಡಿಮೆ ಏನಪ್ಪಾ ಮಾಡಬಹುದು. ಈ ರೀತಿ ಒಂದು ಒಕ್ಕಲುತನ ತ್ಯಾಜ್ಯವನ್ನು ಉತ್ತಮವಾಗಿ ಕಾಂಪೋಸ್ಟ್ ಅನ್ನು ಸದ ನಾವು ಮಾಡಬಹುದು, ಮಾಡಿ ಹೊಲಕ್ಕೆ ನಾವು ಉಪಯೋಗ ಮಾಡೋದ್ರಿಂದ ಇದಕ್ಕೆ ನಾವು ಜಲ್ಲಿ ನಮಗೆ ಕಾಂಪೋಸ್ಟ್ ಆಗಲಕ್ಕ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಅಥವಾ ಸಾಕಷ್ಟು ಸಂಶೋಧನಾ ಕೇಂದ್ರದಲ್ಲಿ ಕಾಂಪೋಸ್ಟ್ ಕಲ್ಚರ್ ಅನ್ನು ಸಿಗ್ತದ್ರಿ. ಆ ಒಂದು ಕಲ್ಚರ್ ಮಾಡಿಸಿದ ಅದನ್ನ ಬಳಕೆಯನ್ನು ಮಾಡಿಸಿದ ಉತ್ತಮವಾದ ತಿಪ್ಪೆ ಗೊಬ್ಬರ ಸದ ಮಾಡಬಹುದು ನೋಡ್ರಿ. ಅಡ್ಡಿಲ್ಲ. ಈಗ ಸಮಗ್ರ ಕೃಷಿ ಪದ್ಧತಿಗಳ ಆಯ್ಕೆಯನ್ನ ರೈತರು ಯಾವ ರೀತಿ ಮಾಡಬೇಕಂತೀರಿ? ಇದು ಒಂದು ರೈತರ ಒಂದು ಮಣ್ಣು ಮತ್ತು ಆ ಒಂದು ರೈತನಲ್ಲಿ ಇರತಕ್ಕಂತ ಹವಾಮಾನದ ಮೇಲೆ ಅವಲಂಬನೆ ಇರ್ತದ್ರಿ. ಇದು ಈಗ ರೈತನಲ್ಲಿ ಇರತಕ್ಕಂತ ಸಂಪನ್ಮೂಲ, ಈ ಒಂದು ಸಂಪನ್ಮೂಲ ಯಾವ ರೀತಿ ಬಳಕೆ ಏನಪ್ಪ ಮಾಡಬೇಕು, ಈಗ ಸದ್ಯ ಇದ್ದಂತ ಕೃಷಿ ಪದ್ಧತಿಯಿಂದ ಲಾಭ ಮತ್ತು ನಷ್ಟ ಏನೈತಿ ಅಂತಕ್ಕಂತ ಅವಲೋಕನ ಏನಪ್ಪ ಮಾಡಬೇಕ್ರಿ, ಅದ್ರ ಬಗ್ಗೆ ಚಿಂತನೆ ಮಂತನ ಮಾಡಬೇಕಾಗತ್ರಿ. ಇನ್ನು ಮುಂದೆ ನಾವು ಯಾವ ರೀತಿ ಏನಪ್ಪ ಮಾಡಬಹುದಾದ ಕೃಷಿ ಸಾಮಗ್ರಿಗಳ ಸಮಗ್ರ ಕೃಷಿ ಪದ್ಧತಿಗಳ ಆರ್ಥಿಕತೆ ಅಂದ್ರೆ ಅದು ಏನು ಲಾಭ ಆಗೈತೆ ನುಕ್ಸಾನ ಆಗೈತೆ ಅಂತಕ್ಕಂತ ವಿಚಾರ ಮಾಡಬೇಕು. ಇದು ಅಲ್ಲದ ರೈತನಲ್ಲಿ ಇರತಕ್ಕಂತ ನಿರ್ವಹಣಾ ಶಕ್ತಿ ಅಂದ್ರೆ ಮ್ಯಾನೇಜ್ಮೆಂಟ್ ಕೆಪಾಸಿಟಿ ಅಂತ ಹೇಳ್ತೀವಿ, ನಿರ್ವಹಣಾ ಶಕ್ತಿ ಇದು, ಮತ್ತೆ ಸ್ಥಳೀಯ ಮತ್ತು ಸಾಮಾಜಿಕ ಕಟ್ಟಳೆಯನ್ನು ಸದ ನಾವು ಅದರ ಬಗ್ಗೆ ಅರ್ಥ ಏನಪ್ಪಾ ಮಾಡಬೇಕಾಗತ್ತೆ. ಹೀಗಾಗಿ ಏನಾಗುತ್ತೆ ಅಂದ್ರೆ ರೈತರ ಒಂದು ಹಿಡುವಳಿಯ ಒಂದು ಎಷ್ಟೈತಿ ಅಂದ್ರೆ ಏನಪ್ಪಾ ಸ್ಮಾಲ್ ಫಾರ್ಮರ್ದನೋ ಅಥವಾ ಬಿಗ್ ಫಾರ್ಮರ್ದನೋ ಅವ್ನು ಎಷ್ಟು ಸಾಗುವಳಿ ಮಾಡ್ತಕ್ಕಂಥ ಜಮೀನದ ಬಗ್ಗೆ ನಮಗೆ ಮಾಹಿತಿ ಬೇಕು. ಆಮೇಲೆ ಆ ಒಂದು ಬೆಳೀತಕ್ಕಂಥ ಒಂದು ಘಟಕಗಳಿಗೆ ಮಾರುಕಟ್ಟೆ ಸೌಲಭ್ಯ ಎಲ್ಲೈತಿ ಅಂತಕ್ಕಂಥ ಅವನು ತಿಳ್ಕೊಬೇಕು. ಇದಕ್ಕೆ ಒಂದು ಸೂಕ್ತವಾದ ಒಂದು ವಾತಾವರಣ ಇದೆಯಾ ಇಲ್ಲ ಅಂತಕ್ಕಂಥ ರೈತರು ವಿಚಾರ ಮಾಡಬೇಕು. ಮತ್ತೆ ಇಷ್ಟಲ್ಲಾರ್ದ ಈ ಹೊಸ ಹೊಸ ತಾಂತ್ರಿಕತೆಗಳು ನಮಗೆ ರೈತರಿಗೆ ಸಿಗ್ತಾವೋ ಇಲ್ಲ ಅಂತ ಅಂದ್ರೆ ತಾಂತ್ರಿಕತೆ ಲಭ್ಯತೆ ಅಂತ ಹೇಳ್ತೀವಿ, ಆ ತಾಂತ್ರಿಕತೆ ಲಭ್ಯತೆಗಳನ್ನು ರೈತರು ಇದ್ರ ಬಗ್ಗೆ ವಿಚಾರ ಮಾಡಬೇಕು. ಮತ್ತೆ ನಮ್ಮದು ಮಣ್ಣಿನ ಮಾದರಿ ಹೆಂಗೈತಿ, ಮತ್ತೆ ಇದರಿಂದ ಏನಪ್ಪಾ ಬರ್ತಕ್ಕಂತ ಲಾಭಾಂಶ ಎಷ್ಟಾಗತಿ, ಮತ್ತೆ ಇದಕ್ಕೆ ನಮಗೆ ಈ ಒಂದು ವ್ಯವಸ್ಥೆಯನ್ನು ಮಾಡಕ್ಕೆ ಸಾಲದ ವ್ಯವಸ್ಥೆ ಬ್ಯಾಂಕ್ನಿಂದ ಸಾಲ ಪಾಲ ಸಿಗುತ್ತೋ ಇಲ್ಲೋ ಅಂತಕ್ಕಂಥದ್ದು ಒಂದು ಬೇಕು. ಆಮೇಲೆ ಈ ಒಂದು ಸಮಗ್ರ ಕೃಷಿ ಪದ್ಧತಿಯ ಒಂದು ಜ್ಞಾನ ಮತ್ತು ನೈಪುಣ್ಯತೆ, ಇದರ ಒಂದು ಜೊತೆಗೆ ಈ ಒಂದು ಸೋಷಿಯಲ್ ಅಕ್ಸೆಪ್ಟೆನ್ಸ್ ಅಂತಿದ್ವಿ ಅಂದ್ರೆ ಸಾಮಾಜಿಕ ಮನ್ನಣೆ ಬೇಕು. ಈಗ ನಾವೆಲ್ಲರ ಒಂದು ಜಾಗದಲ್ಲಿ ಹಂದಿ ಸಾಕಾಣಿಕೆ ಮಾಡಿದ್ರೆ ಇವೇನಪ್ಪ ಹಂದಿ ಸಾಕ್ಯನ ಅಂತ ಹಿಂಗಂತಾರೆ. ಹಂಗ ಸೋಷಿಯಲ್ ಒಂದು ಮನ್ನಣೆನೂ ಇದಕ್ಕೆ ಬೇಕಾಗ್ತೈತಿ. ಇದ್ರ ಎಲ್ಲಾರದ ಬಗ್ಗೆ ನಾವು ರೈತ ಏನಪ್ಪಾ ಅಂತ ತಿಳ್ಕೊಬೇಕಾಗತ್ತೆ ನೋಡ್ರಿ. ಡಾಕ್ಟರ್ ಬೆಣಗಿ ಅವರ, ಸಾಮಾನ್ಯವಾಗಿ ಈಗ ನಮ್ಮ ರೈತರು ಇದನ್ನ ಮಾಡೋದಕ್ಕೆ ತಯಾರ ಆದ ನಂತರ, ಉದಾಹರಣೆಗೆ ಹೇಳಬೇಕು ಅಂತಂದ್ರೆ ಒಂದು ಎಕರೆ ಪ್ರದೇಶ ಇರಬಹುದು ಅಥವಾ ಒಂದು ಹೆಕ್ಟೇರ್ ಪ್ರದೇಶದೊಳಗೆ ಯಾವ ರೀತಿ ಇದನ್ನ ಲೆಕ್ಕ ಮಾಡಿ ನಾವು ಪದ್ಧತಿಗಳನ್ನ ಅಳವಡಿಸಿಕೊಳ್ಬೇಕಂತೀರಿ? ಈಗ ನೋಡ್ರಿ, ಒಂದ್ ಎಕರೆ ಅಥವಾ ಒಂದು ಏನಪ್ಪಾ ಹೆಕ್ಟರ್ ದಲ್ಲಿ ಯೂನಿಟ್ ಏರಿಯಾದಲ್ಲಿ ಮಳೆ ಆಶ್ರಿತ ಪದ್ಧತಿ ಎಲ್ಲ ಕಡೆ ಐತಿ. ಮಳೆ ಆಶ್ರಿತ ಪದ್ಧತಿ ಒಳಗೆ 60-70% ತೊಗರಿ ಮತ್ತು ಸೋಯಾಬೀನ್ ಹಾಕಬೇಕು. ಇಲ್ಲಕಂದ್ರ ಮುಂಗಾರಿ ಒಳಗೆ ಹೆಸರು ಹಾಕಬೇಕು, ಹಿಂಗಾರಿ ಒಳಗೆ ಕಡಲೆ ಹಾಕಬೇಕು. ಇಲ್ಲಕಂದ್ರೆ ಹತ್ತಿ ಒಳಗೆ ಹೆಸರನ್ನು ಹಾಕಬಹುದು, ಸೋಯಾಬೀನ್ ಇಲ್ಲಿ ಏನಪ್ಪಾ ಅಂತರ ಬೆಳೆಯಾಗಿ ಏನಪ್ಪಾ ಅಂದ್ರೆ ಮಾಡ್ಬೇಕ್ರಿ. ಆಮೇಲೆ ಗೋವಿನ ಜೋಳನು ಸದ ಏನಪ್ಪಾ ಹಾಕಬಹುದು, ಗೋವಿನ ಜೋಳದ ಜೊತೆಗೆ ಏನಪ್ಪಾ ಅಂದ್ರೆ ಇವೆಲ್ಲ ಅಲಸಂದಿ ಅಥವಾ ಹೆಸರನ್ನು ಸದ ಹಾಕಬಹುದು. ಇವೆಲ್ಲ ಅಂದ್ರೆ ಮಿಕ್ಸ್ಡ್ ಕ್ರಾಪಿಂಗ್ ಅಂಡ್ ಇಂಟರ್ ಕ್ರಾಪಿಂಗ್, ಇವನ್ನೆಲ್ಲ 60% ಮಾಡ್ಬೇಕ್ರಿ. ಮುಂದೆ 5% ಏನಪ್ಪಾ ಅಂದ್ರೆ 10% ಮೇವಿನ ಬೆಳೆಗಳು ಹಾಕಬೇಕು. ಈಗ ನಮ್ಮಲ್ಲಿ ಮಾರುಕಟ್ಟೆದಲ್ಲಿ ಮೇವಿನ ಗೊಂಜಾಳ, ಮೇವಿನ ಜೋಳ ಸಿಗ್ತಾವಲ್ರಿ, ಯಾಕಂದ್ರೆ ದನಗಳಿಗೆ ಬೇಕಲ್ರಿ. ಇಷ್ಟು ಮಾಡ್ಬೇಕು. ಮುಂದೆ 30-35% ತೋಟಗಾರಿಕೆ ಬೆಳೆಗಳನ್ನ ಮಾಡ್ಬೇಕ್ರಿ. ಅಂದ್ರೆ ಕಾಯಿಪಲ್ಲೆ ಹಾಕಬೇಕು, ಮತ್ತೆ ಪೇರ್ಲ ಹಣ್ಣ, ಚಿಕ್ಕು ಹಣ್ಣ ಇಂಥವೆಲ್ಲ ತೋಟಗಾರಿಕೆ ಬೆಳೆಗಳನ್ನ ಹಾಕಬೇಕು. ಆಮೇಲೆ 5-10% ಕೃಷಿ ಅರಣ್ಯ ಅಂದ್ರೆ ನಮ್ಮ ಬದುಗಳ ಮೇಲೆ ಸುತ್ತಮುತ್ತ ಏನಪ್ಪಾ ಬೇವಿನ ಗಿಡ ಆಗಲಿ ಅಥವಾ ನಮಗೇನ್ ನಮ್ಮ ರೈತರಿಗೆ ಬೇಕಾತಕ್ಕಂತ ಒಂದು ಅರಣ್ಯ ಪ್ಲಾಂಟ್ಗಳನ್ನ ಬದುಗಳ ಮೇಲೆ ಏನಪ್ಪಾ ಹಾಕಬೇಕು. ಇದು ಕಂಪಲ್ಸರಿ ಒಂದು ದನ ಏನಪ್ಪಾ ಅಂದ್ರೆ ಸಾಕಬೇಕ್ರಿ, ಹಿಂಡು ದನ. ಅದ್ರಾಗ ನಮ್ಮ ಸ್ಥಳೀಯ ಒಂದು ಜಾತಿಯದ ಆಕಳ ಒಂದು ಸಾಕಿದ್ರೆ ಬಹಳ ಒಳ್ಳೇದ್ರಿ. ಮತ್ತೆ ಅದನ್ನ ಮಾಡಕ್ ಆಗ್ಲಿಕ್ಕಂದ್ರೆ ಒಂದು ಆಡು ಅಥವಾ ಕುರಿ ಅಂದ್ರೆ 5 ಆಡು 1 ಏನಪ್ಪಾ ಹೋತು ಅಂದ್ರೆ 5+1 ಘಟಕ, 5+1 ಘಟಕ ಅಂತ ಮಾಡಬೇಕು. ಮುಂದೆ ಅದು ಆಗ್ಲಿಕ್ಕಂದ್ರೆ ಕೋಳಿ ಸಾಕಾಣಿಕೆನು ಮಾಡಬಹುದು. ಒಂದು 50 ಏನಪ್ಪಾ ಅಂದ್ರೆ ಕೋಳಿ ಸಾಕಾಣಿಕೆ ಅಂದ್ರೆ ದಿವಸ ಅವ್ರಿಗೆ ರೊಕ್ಕ ಬರ್ತಾವ್ರಿ. ಮತ್ತೆ ಇದರ ಜೊತೆಗೆ ಈ ನಮ್ಮ ಕೃಷಿ ತ್ಯಾಜ್ಯಗಳನ್ನ ಚೆನ್ನಾಗಿ ಬಳಸಿಕೊಂಡ ಎರೆಹುಳ ಉತ್ಪಾದನಾ ಘಟಕ ಮಾಡಬಹುದು ಅಂತ 2 ಘಟಕ ಮಾಡ್ಬೇಕ್ರಿ ಏನ್ರಿ. ಮತ್ತೆ ಇದರ ಜೊತೆಗೆ ಕೃಷಿ ಹೊಂಡ, ಒಂದು ಬಂದಂತ ನೀರನ್ನ ಒಂದು ಸಂಗ್ರಹಣೆ ಮಾಡಲಿಕ್ಕೆ ಕೃಷಿ ಹೊಂಡ ಮಾಡಬೇಕು. ಆಮೇಲೆ ಕೃಷಿ ಅರಣ್ಯ ಮತ್ತು ರಾಶಿ ಮಾಡಲಿಕ್ಕೆ ಸ್ಥಳ ಒಂದು ಅವಕಾಶ ಮಾಡಬೇಕು. ಮತ್ತೆ ನಮಗೆ ಹೊಲದಾಗ ಏನಪ್ಪಾ ಅಡ್ಡಾಡಕ್ಕೆ ಸ್ವಲ್ಪ ರಸ್ತೆ ಅವಕಾಶ ಮಾಡಬೇಕು. ಇಷ್ಟೆಲ್ಲ ಮಾಡಬೇಕು. ಇದು ಮಳೆ ಆಶ್ರಿತ ಆಗ್ರಿ. ಇನ್ನು ನೀರಾವರಿ ಒಳಗ್ರಿ, ಇನ್ನು ನೀರಾವರಿ ಒಳಗೆ ಮಾಡ್ಬೇಕಂದ್ರೆ ಒಂದು ಸುಮಾರು ನೀರಾವರಿ ಪ್ರದೇಶ ಒಳಗೆ ನೋಡ್ರಿ, ಬದುಗಳ ಗುಂಟ ನುಗ್ಗಿ ಹಾಕಬೇಕು, ಕರಿಬೇವು ಹಾಕಬೇಕು, ಮತ್ತು ಹುಲ್ಲಿನ ಬೆಳೆಗಳಾದ NB21 ಅಂತ ಗ್ರಾಸ್ ಬರ್ದಾರೆ, ಮತ್ತೆ ಗಿನಿ ಗ್ರಾಸ್ ಅಂತ ಬರ್ದಾರೆ, ಗಿನಿ ಹುಲ್ಲು ಹಾಕಬೇಕು. ಇಲ್ಲಿಕ್ಕಂದ್ರೆ ಸ್ಟೈಲೋ ಅಂತ ಬರ್ತಾರೆ. ಇದನ್ನ ಹಾಕೋದ್ರಿಂದ ನಮ್ಮ ಒಡ್ಡನು ಏನಪ್ಪಾ ಅಂದ್ರೆ ಘಾಟಿ ಆಗದ್ರಿ, ದನಗಳಿಗೆ ಯಾವಾಗ ಬೇಕಾದ ಮೇವನ್ನು ಸಿಗುತ್ತದ್ರಿ. ಈಗ ಒಂದು ಭಾಗ ಒಂದು ಅಂದ್ರೆ ಒಂದೊಂದೊಂದೊಂದು ನಾವು ಭಾಗ ಮಾಡಿವ್ರಿ, ಟೋಟಲ್ 5 ಭಾಗ ಮಾಡಿವ್ರಿ. ಒಂದು ಭಾಗ ಒಂದದಲ್ಲಿ ಒಂದು ಎತ್ತಿಂದ ಒಂದು ಜೋಡಿ ಒಂದು ಬೇಕ್ರಿ, ಆಕಳು 2, ಕೋಳಿಗಳು 1-60. ಮುಂದೆ ಕಿಚನ್ ಗಾರ್ಡನ್ ಅಂತ ಹೇಳ್ತೀವಿ, ಅಂದ್ರೆ ಅಂದ್ರೆ ಏನಪ್ಪಾ ಅಂದ್ರೆ ಒಂದು ಹಿತ್ತಲದಲ್ಲಿ ತೋಟ ಮಾಡೋದು. ಇದನ್ನ ಇದಕ್ಕಾಗಿ ನಾವು ಮಳೆ ನೀರು ಸಂಗ್ರಹಣೆ ಮಾಡ್ಲಕ್ಕ ಒಂದು ಕೃಷಿ ಹೊಂಡ ಮಾಡಬೇಕು. ಮತ್ತೆ ಅಲ್ಲೇ ಮತ್ತೆ ಹೊಲದಾಗಿರಕ್ಕೆ ಒಂದು ಸಣ್ಣದೊಂದು ಮಣಿ ಮಾಡಬೇಕು, ವಾಸಿಸಲು ಚಿಕ್ಕ ಮಣಿ ಮಾಡಬೇಕು. ಮತ್ತೆ ಕೋಳಿ ಸಾಕಾಕ ಒಂದು ಕೇಜ್ ಮಾಡಬೇಕು. ಆಮೇಲೆ ದನಗಳ ಒಂದು ಕಟ್ಟಡಿ ಮಾಡಬೇಕು, ಎರೆಹುಳ ಘಟಕಗಳನ್ನ ಸ್ಥಾಪನೆ ಮಾಡಬೇಕು. ಇದು ಭಾಗ 1 ರಿ. ಇನ್ನು ಭಾಗ 2 ಏನ್ ಮಾಡಬೇಕು, ತೋಟಗಾರಿಕೆ ಬೆಳೆಗಳ ಮಾಡಬೇಕು. ಮಾವು ಮಾಡಬಹುದು, ಅಂಜೂರು ಮಾಡಬಹುದು, ಪೇರ್ಲ ಮಾಡಬಹುದು. ಇದರ ಜೊತೆಗೆ ನಾವು ಏನಪ್ಪಾ ಅಂದ್ರೆ ಅಂತರ ಬೆಳೆಗಳನ್ನ ಮಾಡಬೇಕು. ಅಂತರ ಬೆಳೆ ಅಂದ್ರೆ ಬೆಂಡಿ ಹಾಕಬಹುದು, ಹಿರಿಕಾಯಿ ಹಾಕಬಹುದು, ಅಥವಾ ಲೀಫಿ ಏನಪ್ಪಾ ವೆಜಿಟೇಬಲ್ಸ್ ಕಾಯಿಪಲ್ಯಗಳನ್ನ ಬೆಳಿಬಹುದು. ಅಂದ್ರೆ ಮನುಷ್ಯ ಬೇಕಾದಂತ ಆಹಾರದ ಘಟಕಗಳು ನಾವು ಅಲ್ಲೇ ಏನಪ್ಪಾ ಹಾಕಬೇಕು. ಇದರಿಂದ ಏನಾಗ್ತದೆ, ನಮಗೆ ಪೋಷಕಾಂಶ ಭದ್ರತೆಯನ್ನು ನಿವಾರಿಸಬಹುದು. ಇನ್ನು ಭಾಗ 3 ಏನಪ್ಪಾ ಅಂದ್ರೆ ಗೊಂಜಾಳ ಹಾಕಿ ನಂತರ ಏನಾಗಬೇಕಂದ್ರೆ ಕಡಲೆ ಹಾಕಬೇಕ್ರಿ, ಯಾಕಂದ್ರೆ ನೀರಾವರಿ ಅನುಕೂಲ ಇದೆ ಸಂಬಂಧ. ಗೊಂಜಾಳ ತೆಗೆದು ಕಡಲೆ ಹಾಕಬೇಕ್ರಿ. ಮುಂದೆ ಭಾಗ 4 BT ಹತ್ತಿ ಹಾಕೋದ್ರಿ, ಅಂದ್ರೆ ನಮ್ದು BT ಹತ್ತಿ ಹಾಕೋದು. ಮುಂದೆ ಭಾಗ 5 ಒಂದು ಚಿಕ್ಕ ಚಿಕ್ಕ ಸಣ್ಣ ಘಟಕಗಳಾಗ ಹೂವಿನ ಬೆಳೆಗಳಾದ ಜಾಸ್ಮಿನ್ ಹಾಕ್ರಿ, ಚೆಂಡು ಹೂವು ಹಾಕ್ರಿ, ಅಥವಾ ನಿಮಗೆ ತಿನ್ನಲಿಕ್ಕೆ ಕಲ್ಲಂಗಡಿ ಹಾಕಬೇಕು. ಈ ರೀತಿ ಸಣ್ಣ ಘಟಕಗಳ ಈ ರೀತಿ ನೀರಾವರಿ ಒಳಗೆ ನಾವು ಪ್ಲಾನ್ ಮಾಡಿದ್ರೆ ನಮ್ಗೆ ಒಳ್ಳೇದಾದ ಒಂದು ಸಮಗ್ರ ಕೃಷಿ ಪದ್ಧತಿ ಆಗೈತೆ ನೋಡ್ರಿ. ಈಗ ಸಮಗ್ರ ಕೃಷಿ ಪದ್ಧತಿಯನ್ನು ನಾವು ಅಳವಡಿಸಿಕೊಂಡು ಅದರಿಂದ ಏನು ಲಾಭ ಆಯ್ತು ಅನ್ನೋದನ್ನ ವೈಜ್ಞಾನಿಕವಾಗಿ ಯಾವ ರೀತಿ ನಾವು ಲೆಕ್ಕಾಚಾರ ಹಾಕಬಹುದು ಅಂತೀರಿ? ಏನೇನು ಲಾಭ ಆಗ್ತಾವ ನಮಗೆ ಅನ್ನೋದ್ರ ಬಗ್ಗೆ? ಈಗ ಏನಾಗಿತ್ತಂದ್ರೆ ಇದ್ರ ಬಗ್ಗೆ ನಮ್ಮ ಒಂದು ಕೃಷಿ ವಿಶ್ವವಿದ್ಯಾಲಯ ರಾಯಚೂರದಲ್ಲಿ ಇದ್ರ ಬಗ್ಗೆ ಬಹಳಷ್ಟು ಸಂಶೋಧನೆ ಆಗಿದ್ರಿ. ಈ ಒಂದು ಸಂಶೋಧನಾ ಒಂದು ಫಲವಾಗಿ ನೀರಾವರಿ ಪ್ರದೇಶದಲ್ಲಿ 2.5 ಎಕರೆ ಅಂದ್ರೆ ಒಂದು ಏನಪ್ಪಾ ಅಂದ್ರೆ ಹೆಕ್ಟರ್ದಲ್ಲಿ ನಿವ್ವಳ ಲಾಭ ಅದಾಗ ಅಷ್ಟು ಖರ್ಚು ಎಲ್ಲ ಹೋಗಿ ಲಾಭಾಂಶ ಬಂದಿದ್ದು ಎಷ್ಟಪ್ಪಾ ಅಂದ್ರೆ ಕೇವಲ ಬೆಳೆಗಳ ಪದ್ಧತಿಯಿಂದ 55,025 ರೂಪಾಯಿ ಬಂತ್ರಿ. ಮತ್ತೆ ಕೃಷಿಯೇತರ ಚಟುವಟಿಕೆ ಅಂದ್ರೆ ಅಲೈಡ್ ಆಕ್ಟಿವಿಟೀಸ್ಗಳು, ಅದರಿಂದ 155,538 ರೂಪಾಯಿ ಬಂತ್ರಿ. ಒಟ್ಟ ನಿವ್ವಳ ಲಾಭ ರೀ ಇದು, ಒಂದು 2.5 ಎಕರೆಗೆ 170,563 ಈ ರೀತಿ ನಿವ್ವಳ ಲಾಭ. ಇದು ಹಂಗ ಹೇಳಿದಲ್ಲ, ಸಂಶೋಧನೆ ಮಾಡತಕ್ಕಂತ ಮಾಹಿತಿ, ನಮ್ಮ ಕೃಷಿ ವಿಶ್ವವಿದ್ಯಾಲಯ ರಾಯಚೂರದವರು ಮಾಡಿದ ಮಾಹಿತಿ ನೋಡ್ರಿ. ಅಡ್ಡಿಲ್ಲ ಅಂದ್ರೆ ಈ ಒಂದು ಲೆಕ್ಕಾಚಾರ ಅದ ಯಾವ ರೀತಿ ನಮಗ ಆರ್ಥಿಕವಾಗಿ ಲಾಭ ಆಗ್ತದೆ ಅನ್ನೋದ್ರ ಬಗ್ಗೆ ವಿವರವಾಗಿ ಹೇಳಿದ್ರಿ ತಾವು. ಇದ್ರ ಜೊತೆಗೆ ಮತ್ ಏನ್ ಲಾಭಗಳಾಗತ್ತೆ ಅಂತೀರಿ ಇದಕ್ಕೆ ನೋಡ್ರಿ? ನಾ ಹೇಳಿನಿ, 2.5 ಎಕರೆಗೆ 170,563 ರೊಕ್ಕ ಜೊತೆಗೆ ನಮ್ಮಲ್ಲಿ ನಮ್ಮ ರೈತನ ಒಂದು ಹೊಲದಲ್ಲಿ ಉತ್ಪಾದನೆ ಮಾಡತಕ್ಕಂತ ಒಂದು ಶಕ್ತಿ 2-3 ಪಟ್ಟು ಜಾಸ್ತಿ ಆಕತ್ರಿ, ಅಂದ್ರೆ ಉತ್ಪಾದಕತೆ ಶಕ್ತಿ. ಮತ್ತೇನಾಕತಿ ಅಂದ್ರೆ ನಮ್ದು ಕೃಷಿ ಪರಿಕರಗಳ ಮರುಬಳಕೆ, ಈಗ ನಮ್ದು ಏನ್ ಹೊಲದಲ್ಲಿ ಇರತಕ್ಕಂತ ಏನು ತ್ಯಾಜ್ಯಗಳನ್ನ ಅವನ್ನೆಲ್ಲ ನಾವು 50%-ರಷ್ಟು ಮತ್ತೆ ನಮ್ ಮರುಬಳಕೆಯನ್ನು ಮಾಡ್ಲಿಕ್ಕೆ ಸಿಕ್ಕಿದೈತಿ. ಇದರಿಂದ ಒಂದು ಲೆಕ್ಕಾಚಾರ ಹಾಕಿದ್ರೆ ಪ್ರತಿ ದಿವಸ ಲಾಭ ನಮಗ 2.5 ಎಕರೆದಾಗ ₹300-800 ಏನಪ್ಪಾ ಅಂದ್ರೆ ಲಾಭ ಇದ್ರಾಗ ಒಂದ್ ದಿವಸಕ್ಕೆ ಬರ್ತದ್ರಿ. ಅಷ್ಟೇ ಅಲ್ಲಾರ್ದ ಅಂದ್ರೆ ಉದ್ಯೋಗ ಅವಕಾಶಗಳು, ಎಷ್ಟೋ ಮಂದಿ ನಿರುದ್ಯೋಗಿಗಳು SSLC BSc BA ಪಾಸ್ ಆಗಿ ಸುಮ್ಮನೆ ಊರಾಗ ಅಡ್ಡಾಡ್ತಾರೆ. ಅಂತವರಿಗೆ ಅಲ್ಲಿ ಒಕ್ಕಲ್ತನದಲ್ಲಿ ಮಾಡ್ಲಾಕ ಉದ್ಯೋಗ ಅವಕಾಶಗಳು 70%-80% ಅವಕಾಶಗಳು ಆಕವು. ಇಷ್ಟೆಲ್ಲಾ ಇದ್ರ ಸಂಬಂಧ ನಮ್ಮ ಒಂದು ಕುಟುಂಬದ ಆಹಾರದ ಭದ್ರತೆ ಇದಕ್ಕೆ 100-100 ಆಕೈತಿ ನೋಡ್ರಿ. ಕುಟುಂಬದ ಆಹಾರ ಭದ್ರತೆ, ಈಗ ನಾವು ಎಷ್ಟು ಊಟ ಮಾಡಿದ್ವಿ ಅನ್ನೋದು ಮುಖ್ಯ ಅಲ್ಲ, ನಾವು ಏನ್ ಊಟ ಮಾಡಿದ್ವಿ ಅನ್ನೋದು ಇಂಪಾರ್ಟೆಂಟ್. ಎಲ್ಲಾ ಪೋಷಕಾಂಶಗಳು ನಮ್ಮ ದೇಹಕ್ಕೆ ಬೇಕಾದಕ್ಕಂತ ಇಲ್ಲಿ ನಾವು ಸಮಗ್ರ ಕೃಷಿ ಪದ್ಧತಿ ಬೆಳೆಯಕ್ ಅವಕಾಶ ಇದೆ ನೋಡ್ರಿ. ಅಡ್ಡಿಲ್ಲ ಡಾಕ್ಟರ್, ಬಹಳಷ್ಟು ಇದು ಸ್ಫೂರ್ತಿದಾಯಕವಾದಂತಹ ಒಂದು ವಿಚಾರಗಳನ್ನ ತಾವು ಹೇಳಿದ್ರಿ. ಈ ಒಂದು ಪದ್ಧತಿಯನ್ನು ಅಳವಡಿಸಿಕೊಳ್ಳುವುದರಿಂದ ನಮಗೆ ಸಾಕಷ್ಟು ಲಾಭ ಆಗ್ತಾವ, ಎಲ್ಲಾ ದೃಷ್ಟಿಯಿಂದನೂ ಲಾಭ ಆಗ್ತಾವ ಅನ್ನೋಂತಹ ಒಂದು ವಿಚಾರ ತಾವು ಹೇಳಿದ್ರಿ. ಹೌದ್ರಿ. ಆದ್ರೆ ಇದನ್ನ ಅಳವಡಿಸಿಕೊಳ್ಳಬೇಕು ಅನ್ನುವಂತಹ ಒಂದು ಸಂದರ್ಭ ಬಂದಾಗ ರೈತರಿಗೆ ಏನಾದರೂ ಸಮಸ್ಯೆಗಳು ಬರ್ತಾವ? ಸಮಸ್ಯೆಗಳು ನೋಡ್ರಿ, ಪ್ರಾರಂಭಿಕವಾಗಿ ಸಮಸ್ಯೆಗಳು ಮಾಡ್ಲಾಕ ಇದಕ್ಕ ಅಂದ್ರೆ ರೊಕ್ಕದ ಏನಪ್ಪಾ ಅಂದ್ರೆ ಅವಶ್ಯಕತೆ ಏನಪ್ಪಾ ಅಂದ್ರೆ ಅದ್ರದ್ದು ವ್ಯವಸ್ಥೆ ಏನಪ್ಪಾ ಅಂದ್ರೆ ಮಾಡ್ಬೇಕಾಗತ್ರಿ. ಕೆಲವೊಂದ್ ಸಲ ಏನಪ್ಪಾ ಅಂದ್ರೆ ಸುಧಾರಿಸಿದ ಬೀಜಗಳು ನಾವು ವಿಜ್ಞಾನಿಗಳು ಹಾಕಂತ ಹೇಳ್ತೀವಿ, ಆ ಒಂದು ಸುಧಾರಿಸಿದ ಬೀಜ ಅದು ನಮಗ ಟೈಮ್ ಸರಿ ಸಿಗಂಗಿಲ್ರಿ. ಆಮೇಲೆ ನಮಗ ಒಂದು ದನಗಳು ಸಾಕಂತ ಹೇಳ್ತೀವಿ, ಈಗ ಇಂಥ ಒಂದು ದೇಶಿ ದನಗಳು ಇಂಥ ಜಾತಿಯದ ಒಳ್ಳೇದು ಒಂದು ಕ್ವಾಲಿಟಿ ದನಗಳನ್ನು ಜಾತಿದು ತಳಿಗಳು ಅದು ನಮಗೆ ಸಿಗಂಗಿಲ್ಲ. ಯಾಕಂದ್ರ ಈ ರೀತಿ ದನಗಳಿಗೆ ಈ ರೀತಿ ನಮ್ಗ ಏನಪ್ಪಾ ಅಂದ್ರೆ ಒಂದು ಸಿಗ್ತಕ್ಕಂತ ಒಂದು ಪೌಷ್ಟಿಕ ಆಹಾರದ ತಯಾರಿಕೆ ಮಾಡತಕ್ಕಂತ ಒಂದು ಜ್ಞಾನ. ಯಾಕಂದ್ರೆ ಈ ದನಗಳಿಗೆ ಒಳ್ಳೇದಾದ ಒಂದು ಮೇವು ಏನಪ್ಪಾ ಉತ್ಪಾದನೆ ಮಾಡ್ಬೇಕು, ಅಂತದ್ರ ಬಗ್ಗೆ ಜ್ಞಾನ ಮತ್ತು ಕೌಶಲ್ಯ ನಮ್ಮ ರೈತರಿಗೆ ಇರಂಗಿಲ್ಲ. ಇಷ್ಟೆಲ್ಲಾ ಮಾಡಿಕ್ ಕರಿಕ ಇದೆಲ್ಲಾ ಮಾಡಿದ ನಾನು ಎಲ್ಲಿ ನಾ ಮಾರುಕಟ್ಟೆ ಮಾಡ್ಬೇಕಪ್ಪ ಅಂತಕ್ಕಂತ ಅವರಿಗೆ ಜ್ಞಾನ ಅದ್ರ ಬಗ್ಗೆ ಬಹಳಷ್ಟು ಕಡಿಮೆ ಇರ್ತದೆ. ಹಿಂಗಾಗಿ ಸ್ವಲ್ಪ ಇವುಗಳನ್ನ ಕೊರತೆಗಳನ್ನ ಇವೆಲ್ಲ ರೈತನಲ್ಲಿ ಇರತಕ್ಕಂತ ಕೊರತೆಗಳಂತ ನಾವು ಏನಪ್ಪಾ ಹೇಳ್ಬೋದು ನೋಡ್ರಿ. ಸಾಕಷ್ಟು ವಿಷಯಗಳನ್ನ ಡಾಕ್ಟರ್ ತಾವು ತಿಳಿಸಿದ್ರಿ. ಈಗ ನಮ್ಮ ಸರ್ಕಾರದಿಂದ ಈ ಪದ್ಧತಿಯನ್ನ ಅಳವಡಿಸಿಕೊಳ್ಬೇಕು ಅಂತಂದಾಗ ಏನಾದರೂ ಸಹಾಯ ಸೌಲಭ್ಯ ಯೋಜನೆಗಳಾದಂತೆ ಇದಕ್ಕೇನ್ರಿ? ಸದರಿ ವಿಷಯಕ್ಕೆ ಸಂಬಂಧಪಟ್ಟಂಗ ರೈತರು ತಮ್ಮ ತಮ್ಮ ಸಂಬಂಧಪಟ್ಟ ರೈತ ಸಂಪರ್ಕ ಕೇಂದ್ರಕ್ಕೆ ಮೊದಲ ಭೇಟಿ ಕೊಡ್ಬೇಕ್ರಿ. ಅಲ್ಲೇ ಒಂದೊಂದು ವರ್ಷ ಒಂದೊಂದು ಏನಪ್ಪಾ ಸ್ಕೀಮ್ಗಳು ಇರ್ತಾವ್ರಿ. ಅಲ್ಲೇ ತಮ್ಮ ಒಂದು ಪ್ರದೇಶಕ್ಕೆ ಅವರ ಏರಿಯಾದಲ್ಲಿ ಯಾವ ಸಮಗ್ರ ಪದ್ಧತಿಗಳು ಇದು ಅಂದ್ರೆ ಒಂದು ಏರಿಯಾದಿಂದ ಇನ್ನೊಂದು ಏರಿಯಾಗ ಸಮಗ್ರ ಕೃಷಿ ಪದ್ಧತಿ. ಈಗ ಬಿದರದಲ್ಲಿ ಸಮಗ್ರ ಕೃಷಿ ಪದ್ಧತಿ ಬೇರೆ ಆಗತ್ರಿ, ನಿಮ್ ಬಿಜಾಪುರದಲ್ಲಿ ಬೇರೆ ಆಗತಿ, ಈ ಕಡೆ ಧಾರವಾಡ ಕಡೆ ಬಂದ್ರೆ ಮತ್ತೊಂದು ಬೇರೆ ಆಗತಿ, ಮೈಸೂರು ಕಡೆ ಹೋದ್ರೆ ಬೇರೆ ಆಗತ್ರಿ. ಆ ಒಂದು ಏರಿಯಾಗ ಸಂಬಂಧಪಟ್ಟ ಸಮಗ್ರ ಕೃಷಿ ಪದ್ಧತಿ ಬೇರೆ ಇರ್ತಾವ್ರಿ. ಅದ್ರ ಸಂಬಂಧ ನಮ್ಮ ಕರ್ನಾಟಕದಲ್ಲಿ ಒಟ್ಟು ಇವ ಅದಾವ್ರಿ ಎಷ್ಟಪ್ಪ ಅಂದ್ರೆ 10 ಡಿಫ್ರೆಂಟ್ ಹವಾಮಾನ ವೈಪರೀತ್ಯಗಳು ಅದಾವ್ರಿ, ಹವಾಮಾನ ವಿಭಾಗಗಳು ಅದಾವ್ರಿ. ಈ ಒಂದೊಂದು ವಿಭಾಗಕ್ಕೆ ಒಂದೊಂದು ವಿಶಿಷ್ಟವಾದ ಕೃಷಿ ಸಮಗ್ರ ಪದ್ಧತಿಗಳು ಅದಾವ್ರಿ. ಅದಕ್ಕೆ ಅವರು ಸಂಬಂಧಪಟ್ಟ ಒಂದು ರೈತ ಸಂಪರ್ಕ ಕೇಂದ್ರಕ್ಕೆ ಅಧಿಕಾರಿಗಳನ್ನು ಭೇಟಿ ನೀಡಿರ ಅವರು ಇದ್ರ ಬಗ್ಗೆ ಮಾಹಿತಿಯನ್ನು ಹೇಳ್ತಾರ. ತಮ್ಮ ಸರ್ಕಾರದಿಂದ ಏನಾರ ಸೌಲಭ್ಯಗಳು ಅದಾವ ಹೆಂಗ ಅಂತಕ್ಕಂತ ಮಾಹಿತಿಯನ್ನು ಅವರು ಸಂಪರ್ಕ ಕೇಂದ್ರ ಹೇಳ್ತಾರೆ ನೋಡ್ರಿ. ಡಾಕ್ಟರ್ ಬೆಣಗಿ ಅವರೇ, ಯಾರಾದರೂ ತಮಗೆ ಈ ಬಗ್ಗೆ ಕೇಳಬೇಕು ಅಥವಾ ಏನಾದರೂ ಪ್ರಶ್ನೆಗಳು ಇದ್ವು ಅಂತಂದ್ರೆ ಅವರಿಗೆ ತಮ್ಮ ಮೊಬೈಲ್ ನಂಬರ್ ಅನ್ನು ಕೊಡ್ತೀರಿ? ನಂದು ನೋಡಿ ಮೊಬೈಲ್ ನಂಬರು 9480366496. ಇನ್ನೊಮ್ಮೆ ಹೇಳ್ತೀನಿ, 9480366496. ತಾವು ಯಾವಾಗ ಬೇಕಾದಾಗ ರೈತರು ನನಗೆ ಕಾಂಟ್ಯಾಕ್ಟ್ ಮಾಡಬಹುದು. ನನ್ನ ಮೊಬೈಲ್ ನಂಬರ್ 24 ಅವರ್ ಚಾಲು ಇರ್ತದೆ. ಆತ್ಮೀಯರೆ, ಡಾಕ್ಟರ್ ಬೆಣಗಿ ಅವರು ಹೇಳಿದಂತಹ ಮೊಬೈಲ್ ನಂಬರ್ ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9408364646. ಈ ನಂಬರ್ ಅನ್ನ ಈಗಾಗಲೇ ಡಾಕ್ಟರ್ ಬೆಣಗಿ ಅವರು ಹೇಳದಂಗ ತಾವು ಯಾವಾಗಾದರೂ ಅವರಿಗೆ ಸಂಪರ್ಕ ಮಾಡಿ ತಮ್ಮ ಪ್ರಶ್ನೆಗಳನ್ನು ಈ ಕೃಷಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ಕೇಳಿ ಪರಿಹಾರ ಮಾಡಿಕೊಳ್ಬಹುದು. ಒಳ್ಳೆಯದು ಡಾಕ್ಟರ್ ಬೆಣಗಿ ಅವರೇ, ಇಲ್ಲಿ ತನಕ ನಮ್ಮ ರೈತ ಬಾಂಧವರಿಗೆ ನೀರಾವರಿ

ಕೇರಿಗೆ ಬಂದರೀಗ ಕರೆಯ ಕಂಬಳಿ ಗದ್ಗೆ ಓಡಿ ತಂದು ಬಿಡುವೇನ್ ತಂದದ್ ವೀಳ್ಯವ ಸುತ್ತಮುತ್ತ ಸೂರಿ ಪಾನ ನಟ್ಟ ನಡುವೆ ಶೃಂಗಾರ ತೋಟ ಕೋಡಿ ಬಾಗ್ಲು ದಾಟಿ ನಮ್ಮನೆ ಸುತ್ತಮುತ್ತ ಸೂರಿ ಪಾನ ನಟ್ಟ ನಡುವೆ ಶೃಂಗಾರ ತೋಟ ಕೋಡಿ ಬಾಗ್ಲು ದಾಟಿ ನಮ್ಮನೆ ಕಲ್ಲು ನೋಡೆ ಹತ್ತಿ ನೋಡೆ ನಮ್ಮ ತವರೂರ ಅತ್ತ ನೋಡೆ ಇತ್ತ ನೋಡೆ ಚಿತ್ರದುರ್ಗದ ಕಲ್ಲು ನೋಡೆ ಹತ್ತಿ ನೋಡೆ ನಮ್ಮ ತವರೂರ ಅಣ್ಣಯ್ಯ ಸ್ವಾಮಿ ಬೀಡು ಬೀಡು ಮುತ್ತಿನ ಸರಗ